ವಾಲ್ಮೀಯ ಸಹಾಯಕ ಪ್ರಾಧ್ಯಾಪಕರಾಗಿರುವಂಥ ಶೈಲಜಾ ಹೊಸಮಠ ಅವರಿದ್ದಾರೆ. ಅವರು ಇವತ್ತು ಹವಾಮಾನ ವೈಪರೀತ್ಯ ಕುರಿತಂತೆ ಮಾತಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ, ಸಾಕಷ್ಟು ನಮ್ಮ ರೈತ ಬಾಂಧವರಿಗೆ ತೊಂದರೆಯಾಗಿರೋ ಕಾರಣ ಅಂದರೆ ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಬೆಳೆ ಕಡಿಮೆ ಆಗ್ತಾ ಇದೆ, ನೀರಿನ ಒಂದು ಸಂಗ್ರಹ ಕಡಿಮೆ ಆಗಿದೆ. ಹೀಗಾಗಿ ಸಾಕಷ್ಟು ಸವಾಲುಗಳನ್ನು ನಮ್ಮ ರೈತ ಬಾಂಧವ ಎದುರಿಸ್ತಾ ಇದ್ದಾನೆ. ಈ ಥರ ಈ ಸವಾಲುಗಳನ್ನು ನಾವು ಮೆಟ್ಟಿ ನಿಲ್ಲಬೇಕು ಅಂತಂದರೆ ಹವಾಮಾನ ವೈಪರೀತ್ಯದ ಒಂದು ಕಾರಣಗಳನ್ನು ನಾವು ಬಲವಾಗಿ ತಿಳ್ಕೊಂಡಿರ್ಬೇಕಾಗ್ತದೆ. ಹೇಗೆ ಜಲ ನೆಲದ ಮೇಲೆ ಅದು ಪರಿಣಾಮ ಬೀರ್ತದೆ ಅನ್ನೋದನ್ನು ಕೂಡ ನಾವು ಲಕ್ಷ್ಯ ವಹಿಸಬೇಕಾಗ್ತದೆ. ಆ ನಿಟ್ಟಿನೊಳಗೆ ಪ್ರಥಮ ಮಾಹಿತಿಯನ್ನು ಶೈಲಜಾ ಹೊಸಮಠ ಅವ್ರ ಹತ್ರ ಮಾಡ್ಕೊಂಡಂತ ಶೈಲಜಾ ಹೊಸಮಠ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳೋಗ್ರ ಪರವಾಗಿ ಸುಸ್ವಾಗತ. ಥ್ಯಾಂಕ್ ಯು ಸರ್. ಶೈಲಜಾ ಅವರೇ, ಈ ಹವಾಮಾನ ವೈಪರೀತ್ಯ ಯಾಕಂದ್ರೆ ತಾವು ಸಾಕಷ್ಟು ಬೋಧನೆ ಮಾಡ್ತಾ ಇದ್ದೀರಿ ನಮ್ಮ ರೈತ ಬಾಂಧವರಿಗೆ, ಅಷ್ಟೇ ಅಲ್ಲದೇ ತಾಂತ್ರಿಕ ತಂತ್ರಜ್ಞರಿಗೂ ಕೂಡ, ಇಂಜಿನಿಯರ್ಗಳಿಗೂ ಕೂಡ, ಯಾಕಂದರೆ ನೀರಾವರಿ ಅಚ್ಚುಕಟ್ಟು ಪ್ರದೇಶದ ನೀರಾವರಿ ತಜ್ಞರಿಗೂ ಕೂಡ ತಾವು ಶಿಕ್ಷಣವನ್ನು ನೀಡ್ತಾ ಇದ್ದೀರಿ. ಯಾಕಂದರೆ ತಜ್ಞರು ಶಿಕ್ಷಣ ಪಡಿಬೇಕು, ಹಾಗೆಯೇ ರೈತ ಬಾಂಧವರಿಗೆ ಇದರದ್ದು ಒಂದು ಶಿಕ್ಷಣ ಇರಬೇಕಾಗ್ತದೆ. ಹವಾಮಾನ ಹೇಗೆ ಬದಲಾವಣೆ ಆದಾಗ, ಹವಾಮಾನ ವೈಪರೀತ್ಯ ಆದಾಗ, ಹೆಚ್ಚಿನ ಉಷ್ಣಾಂಶ ಬಂದಾಗ ಹೇಗೆ ನಮ್ಮ ಮೇಲೆ ಅದು ಪರಿಣಾಮ ಬೀರ್ತದೆ ಅನ್ನೋದು. ಆರಂಭದಲ್ಲಿ ಹವಾಮಾನ ವೈಪರೀತ್ಯ ಅಂದ್ರೇನು, ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದಾ? ಹವಾಮಾನ ವೈಪರೀತ್ಯ ಅಂದ್ರೆ ಹವಾಮಾನದಲ್ಲಿ ವಿಪರೀತವಾದ ಏರುಪೇರು. ಈಗ ಕೆಲವು ದಶಕಗಳಿಂದ ಇತ್ತೀಚಲಾಗಿ ಈಗ ನೋಡ್ತಾ ಇದ್ದೀವಿ, ಬಹಳಷ್ಟು ಹವಾಮಾನದಲ್ಲಿ ವೈಪರೀತ್ಯಗಳು ಆಗ್ತಾ ಇವೆ. ಅದಕ್ಕೆ ವಿಜ್ಞಾನಿಗಳು ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಇದಕ್ಕೆ ಕಾರಣ ಇದು ಮಾನವ ನಿರ್ಮಿತ ಚಟುವಟಿಕೆಗಳಿಂದ ಈ ಒಂದು ಏರುಪೇರು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರೋದು. ಅದಕ್ಕೆ ಹವಾಮಾನ ವೈಪರೀತ್ಯ ಅಂತಾರೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ವಿಚಾರ ಮಾಡಿದರೆ ವಿಜ್ಞಾನಿಗಳು ಹೇಳೋದು ಅಂದರೆ ಅಲ್ಲೇ ಗ್ರೀನ್ ಹೌಸ್ ಇಫೆಕ್ಟ್ ಆಗಿದೆ, ಹಸಿರು ಮನೆ ಪರಿಣಾಮ ಬೀರಿದೆ. ಹಾಗಾದರೆ ಹಸಿರು ಮನೆ ಪರಿಣಾಮ ಅಂದ್ರೇನು? ಹಸಿರು ಮನೆ ಪರಿಣಾಮ ಅಂತಂದರೆ ಯಾವ ರೀತಿಯಾಗಿ ನಾವು ಒಂದು ಗ್ಲಾಸ್ ಹೌಸ್ ಮನೆಗಳಲ್ಲಿ ಆಗಲಿ, ಪಾಲಿ ಹೌಸ್ ಅಂತೇನು ರೈತರು ಒಂದು ಸಣ್ಣ ಪಾಲಿಥೀನ್ ಹೊದಿಕೆ ಹೊದಿಸಿದಂಥ ಒಂದು 10 ಗುಂಟೆ 20 ಗುಂಟೆ ಕ್ಷೇತ್ರದಲ್ಲಿ ಬೆಳೆಗಳೇನು ಏನು ಬೆಳ್ಕೋತಾರ, ಅದರಲ್ಲಿ ಏನಾಗುತ್ತೆ ಅಂದರೆ ಹಸಿರು ಮನೆ ಪರಿಣಾಮ ಆಗೋ ಒಂದು ತತ್ವ ಇದೆ. ಅದೇ ತತ್ವನೇ ಈ ಭೂಮಿ ಮೇಲೆ ಆಗ್ತಾ ಇದೆ. ಆ ಪ್ರಿನ್ಸಿಪಲ್ ಸೇಮ್ ವರ್ಕ್ ಆಗ್ತಾ ಇದೆ. ಏನಾಗ್ತಾ ಇದೆ ಅಂದರೆ, ನೀವೇ ಯಾರಾದರೂ ಅಲ್ಲಿ ಒಳಗೆ ಹೋಗಿದ್ರಿ ಅಂದರೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ. ಯಾಕೆ ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ ಪಾಲಿ ಹೌಸ್ದಲ್ಲಿ ಅಂತಂದರೆ, ಸೂರ್ಯಕಿರಣಗಳು ಯಾವಾಗ ಭೂಮಿ ಮೇಲೆ ಬೀಳ್ತಾವು ಪಾಲಿ ಹೌಸ್ ಮೇಲೂ ಬೀಳ್ತಾವು. ಪಾಲಿ ಹೌಸ್ದಲ್ಲಿ ಮೇಲಿರುವುದಂಥ ಹೊದಿಕೆ, ಪಾಲಿ ಹೊದಿಕೆ ಏನೈತಿ ಅದನ್ನು ಭೇದಿಸಿ ಸೂರ್ಯಕಿರಣಗಳು ಒಳಗೆ ಬರ್ತಾವು. ಒಳಗೆ ಬಂದ ತಕ್ಷಣ ಭೂಮಿ ಮೇಲೆ ಅಲ್ಲಿರುವಂಥ ಭೂಮಿ ಅದ್ರ ಮೇಲಿಂಥ ಬೆಳೆಗಳ ಮೇಲೇನು ಬೀಳ್ತಾವು. ಭೂಮಿ ಏನು ಮಾಡ್ತತಿ, ಯಾವುದೇ ಸೂರ್ಯಕಿರಣಗಳನ್ನು ಬಿದ್ದಾಗ ಪೂರ್ತಿ ಕಿರಣಗಳನ್ನು ತಾ ಹಿಡಿದಿಟ್ಕೊಳ್ಳಂಗಿಲ್ಲ. ಹಂಗೆ ಹಿಡಿದಿಟ್ಕೊಂಡಿತ್ತು ಅಂದರೆ ಪೂರ್ತಿ ಅದು ಕಾದು ಕೆಂಡಾಗಬೇಕು. ಬಟ್ ಹಂಗೆ ಮುಂಜಾನಿಂದ ಸಂಜೆ ಮಟ್ಟವರೆಗೂ ಅದು ಸೂರ್ಯಕಿರಣಗಳು ಬರ್ತಾನೆ ಇರ್ತಾವೆ. ಅವಾಗ ಅದು ಭಾಳಷ್ಟು ಸೂರ್ಯಕಿರಣಗಳನ್ನ ಹೊರಗೆ ಕಳಿಸ್ಬಿಡ್ತತಿ. ಅವಾಗ ಏನಾಗ್ಬಿಡ್ತತಿ ಅಂತಂತಂದ್ರೆ, ಅವಾಗ ಒಂದು ಲೆವೆಲ್ದಾಗ ಟೆಂಪ್ರೇಚರ್ ತನ್ನ ಭೂಮಿ ತಾಕಾಯ್ಕೋತತಿ. ಬಟ್ ಸೂರ್ಯಕಿರಣಗಳು ಆ ಪಾಲಿ ಹೌಸ್ನ ಭೇದಿಸಿ ಒಳಗೆ ಬರಬೇಕಾದ್ರೆ ಅವು ಭಾಳ ಸ್ಟ್ರಾಂಗ್ ಇರ್ತಾವೆ. ಇನ್ಫ್ರಾರೆಡ್ ರೇಸ್ ಅಂತ ಇರ್ತಾವೆ, ಯು ವಿ ರೇಸ್ ಅಂತ ಇರ್ತಾವೆ ಸೂರ್ಯಕಿರಣದೊಳಗೆ. ಈ ಇನ್ಫ್ರಾರೆಡ್ ರೇಸ್ ಇರ್ತೈತಿ ಶಾರ್ಟ್ ವೇವ್ ಲೆಂತ್. ಶಾರ್ಟ್ ವೇವ್ ಲೆಂತ್ ಅಂದರೆ ಹೆಚ್ಚು ತರಂಗದ ದೂರವನ್ನು ಹೊಂದಿದಂಥ ಹವಾ ಕೆಂಪು ಕಿರಣಗಳು ಅಂತಂತಾರೆ. ಇವು ಸ್ಟ್ರಾಂಗ್ ಇರೋದ್ರಿಂದ ಏನಾಗ್ತೈತಿ, ಒಳಗೆ ಬರ್ತತಿ, ಬಂದ ತಕ್ಷಣ ಕನ್ವರ್ಟ್ ಆಗಿಬಿಡ್ತಾವೆ. ಕಡಿಮೆ ತರಂಗ ದೂರ ಹೊಂದಿದ ಹವಾ ಕೆಂಪು ಕಿರಣಗಳಾಗಿ ಅವು ಕಡಿಮೆ ಆಗ್ತಾವೆ. ಅವಾಗ ಅದ್ರ ಸ್ಟ್ರೆಂತ್ ಕಡಿಮೆ ಆಗ್ತತಿ. ಆಮೇಲೆ ಅದು ಮೇಲೆ ಮತ್ತೆ ಆಕಾಶಕ ಕಿರಣಗಳು ಹೋಗ್ಬೇಕಾದ್ರೆ ಪಾಲಿಥೀನ್ ಮತ್ತೆ ತಡಿತತಿ. ತಡೆದ ತಕ್ಷಣ ಮತ್ತೆ ಅದನ್ನ ಒಳಗೆ ಕಳಿಸ್ತತಿ. ಹಿಂಗಾಗಿ ಕಡಿಮೆ ತರಂಗದ ದೂರು ಹೊಂದಿದ ಅವ ಕೆಂಪು ಕಿರಣಗಳು ಜಾಸ್ತಿ ಶೇಖರಣೆ ಆಗಿ ಟೆಂಪ್ರೇಚರ್ ಜಾಸ್ತಿ ಆಗಿಬಿಡ್ತತಿ. ಈ ಟೆಂಪ್ರೇಚರಲ್ಲೇ ಬೆಳೆಗೆ ಅನುಕೂಲ ಆಗಿರ್ತತಿ. ಯಾಕೆ ಅಂತಂತಂದರೆ ಹೆಚ್ಚಿಗೆ ಟೆಂಪ್ರೇಚರು, ಹೆಚ್ಚಿಗೆ ತೇವಾಂಶ, ಆಮೇಲೆ ಇತ್ತು ಅಂತಂದರೆ ಅಲ್ಲೇ ಇಳುವರಿ ಜಾಸ್ತಿ ಕೊಡುವಂಥ ಒಂದು ಸಾಮರ್ಥ್ಯ ಆ ಪಾಲಿ ಹೌಸ್ಗೆ ಇರುತ್ತೆ. ಬಟ್ ಇಲ್ಲೇ ಏನು ಒಂದು ತತ್ವ ಇದು ಕೆಲಸ ಮಾಡ್ತತಿ, ಅದೇ ತತ್ವ ಇವಾಗ ಭೂಮಿ ಮೇಲೆ ಮಾಡ್ತಾ ಇದೆ. ಏನಪ್ಪ ಅಂತಂದರೆ ಭೂಮಿ ಮೇಲೆ ಕೂಡ ಹಸಿರು ಮನೆ ಪರಿಣಾಮ ಆಗ್ತಾ ಇದೆ. ಯಾವ ರೀತಿ ಅಂದರೆ, ಹಸಿರು ಮನೆ ಪರಿಣಾಮ ಆಗಲೇಬೇಕು ಭೂಮಿಯಲ್ಲಿ. ಅದು ಎರಡು ರೀತಿ, ಒಂದೇದು ಅಂದರೆ ನೈಸರ್ಗಿಕವಾಗಿ ಆಗುವ ಹಸಿರು ಮನೆ ಪರಿಣಾಮನೇ ಬೇರೆ, ಮಾನವ ನಿರ್ಮಿತ ಹಸಿರು ಮನೆ ಪರಿಣಾಮವೇ ಬೇರೆ. ನೈಸರ್ಗಿಕವಾಗಿ ಆಗುವ ಹಸಿರು ಮನೆ ಪರಿಣಾಮ ಇದು ದೇವರಿಂದ ಬಂದಿದ್ದು. ಯಾಕಂದರೆ ಭೂಮಿ ಮೇಲೆ ಒಂದು ಜೀವ ಬದುಕಬೇಕು, ಸಸ್ಯಗಳು ಬೆಳೀಬೇಕು, ಜೀವಿಗಳು ಇರಬೇಕು ಅಂತಂದರೆ ಅಲ್ಲಿರುವಂಥ ಟೆಂಪ್ರೇಚರು ಅನುಕೂಲಕರವಾಗಿರಬೇಕು, ಬೆಚ್ಚಾದ ಒಂದು ವಾರ್ಮ್ ಟೆಂಪ್ರೇಚರ್ ಇರಬೇಕು. ಇದು ಒಂದೊಳ್ಳೆ ಆಗಲಿಲ್ಲ ಈ ಒಂದು ಪ್ರಿನ್ಸಿಪಲ್ ಅಂದರೆ, ಇವತ್ತು ಐಸ್ ಬಾಲ್ ಆಗಿ ಭೂಮಿ ಇರ್ತಿತ್ತು, -20 ಇಂದ -40 ಡಿಗ್ರಿ -15 ಡಿಗ್ರೀಸ್ವರೆಗೂ ಹೋಗಿ ಅಲ್ಲಿ ಯಾವ ಜೀವರಾಶಿಗಳನ್ನೇ ಇರ್ತಾ ಇರಲಿಲ್ಲ. ಬಟ್ ಈ ಟೆಂಪ್ರೇಚರ್ ಇರೋದಕ್ಕೆ ಕಾರಣ ಅಂತಂದರೆ ಹಸಿರು ಮನೆ ಅನಿಲಗಳು. ಇವು ಹಸಿರು ಮನೆ ಅನಿಲಗಳು ಯಾವುವು? ಹಸಿರು ಮನೆ ಅನಿಲಗಳು ಅಂತಂದರೆ ಸುಮಾರಾಗಿ ನೀರಾವೆ ಅಂದರೆ ವಾಟರ್ ವೇಪರ್ ಅಂತ ಏನಂತೀವಿ, ನೀರಿನಿಂದ ಬಂದಂಥ ಆವಿ ಅದು ಸುಮಾರು 36-76%ವರೆಗೂ ಇರುತ್ತೆ. ಆಮೇಲೆ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅಂತೇವೆ ಅದು 9-26%, ಮಿಥೇನ್ ಗ್ಯಾಸು ಸುಮಾರು 4-9%, ಓಜೋನು 3-7%. ಮುಖ್ಯವಾದ ಹಸಿರುಮನೆ ಅನಿಲಗಳು ಇದರೊಳಗೆ ನೈಸರ್ಗಿಕವಾಗಿ ಆಗುವ ಹಸಿರುಮನೆ ಅನಿಲಗಳು, ಈ ಅನಿಲಗಳು ಏನು ಮಾಡ್ತಾವೆ ಸೂರ್ಯಕಿರಣದ ಶಾಖವನ್ನು ಟ್ರ್ಯಾಪ್ ಮಾಡ್ತಾವೆ, ಹಿಡಿದಿಟ್ಕೋತಾವೆ. ಹೀಗಾಗಿ ಭೂಮಿ ಮೇಲೆ ಟೆಂಪ್ರೇಚರು ಒಂದು ಹದವರಿತವಾಗಿ ಸುಮಾರು ನಾವು ಈಗೇನು ಅನುಭವಿಸ್ತಾ ಇದ್ದೀವಿ ಆ ಟೆಂಪ್ರೇಚರ್ ಇರಲಿಕ್ಕೆ ಸಾಧ್ಯ. ಇದು ಬೇರೆ ಗ್ರಹಗಳ ಮೇಲೆ ಈ ಥರ ಆಗ್ತಾಯಿಲ್ಲ. ಹೀಗಾಗಿ ಅಲ್ಲೇ ಕೆಲವೊಂದು ಟೆಂಪ್ರೇಚರು ಮನುಷ್ಯನಿಗೆ ಜೀವಿಗಳಿಗೆ ಬದುಕಬೇಕಾದಂಥ ಟೆಂಪ್ರೇಚರ್ ಇರಲಿಕ್ಕೆ ಅಲ್ಲಿ ಜೀವಿಗಳ ರಾಶಿಗಳನ್ನು ನಾವು ಇವತ್ತು ಯಾವುದೂ ನೋಡ್ತಾ ಇಲ್ಲ. ಇದು ನೈಸರ್ಗಿಕವಾಗಿ ಆಗುವ ಹಸಿರುಮನೆ ಅನಿಲಗಳು ಭಾಳ ಅದು ಸ್ವಾಗತ. ಬಟ್ ಕೆಲವೊಂದು ಮಾನವನಿಂದ ನಿರ್ಮಿತವಾದ ಕಾರಣಗಳಿಂದ ಅವನ ಒಂದು ಬೇಡಿಕೆಗೋಸ್ಕರ, ಜನಸಂಖ್ಯೆ ಸ್ಫೋಟಗೋಸ್ಕರ, ಅವನ ಒಂದು ವಾಂಟ್ಸ್, ಅವನ ಒಂದು ಆಸೆಗೋಸ್ಕರ ಏನು ಹೆಚ್ಚಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡಿ ಮಾಡಿ ಇವತ್ತಿನ ಹಸಿರುಮನೆ ಅನಿಲಗಳನ್ನು ಜಾಸ್ತಿ ಬಿಡ್ತಾ ಇದ್ದಾರೆ. ಉದಾಹರಣೆ ಹೇಳಬೇಕು ಅಂದರೆ ಇವಾಗ ಸುಮಾರು 9-26% ಇರುವಂಥ ಇಂಗಾಲದ ಡೈಆಕ್ಸೈಡು ಇವತ್ತು 65% ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಹಸಿರುಮನೆ ಅನಿಲಗಳಲ್ಲಿ. ಕಳೆದ 200 ವರ್ಷಗಳಿಂದ ಸುಮಾರು 33% ಅಷ್ಟು ಏರಿಕೆಯಾಗಿದೆ. ಸುಮಾರು 1,000,000,000 ವರ್ಷಗಳಿಂದ ಈ ಭೂಮಿ ರಚನೆ ಆಗಿದ್ದರೂ ಇಷ್ಟ ಒಂದು ಏರಿಕೆ ಆಗಿರಲಿಲ್ಲ. ಆದರೆ 200 ವರ್ಷಗಳಿಂದ ನೋಡ್ತಾ ಇರಲಾಗಿ ಸುಮಾರು 33% ಜಾಸ್ತಿ ಆಗಿದೆ. ಇದರಂತೆ ಮಿಥೇನ್ ಗ್ಯಾಸ್ ಕೂಡ ಸುಮಾರು ಇವಾಗ 16%ಗೆ ಹೋಗಿದೆ. ಅದರಂತೆ ನೈಟ್ರಸ್ ಆಕ್ಸೈಡು 6%ಗೆ ಹೋಗಿದೆ. ಇನ್ನು ಕ್ಲೋರೋಫ್ಲೂರೋ ಕಾರ್ಬನ್ಸ್ ಅಂತ ಬರುತ್ತೆ ಅವು ಒಂದು 2%ಗೆ ಹೋಗಿದೆ. ಇವೆಲ್ಲ ಅನಿಲಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಸೂರ್ಯನ ಕಿರಣಗಳನ್ನು ಟ್ರ್ಯಾಪ್ ಮಾಡಿಕೊಂಡು ಹಿಡಿದಿಟ್ಟುಕೊಂಡು ಅವನ ಮೇಲಕ್ಕೆ ಕಳಿಸಿದೆ. ಏನು ಒಂದು ಪರಿವರ್ತನ ಮಂಡಳ ಅಂತೇಳಿ ಟ್ರೋಪೋಸ್ಫಿಯರ್ ಅಂತ ಸುಮಾರು ಭೂಮಿಯಿಂದ 13.5 ಮೈಲು ವರೆಗೆ ಇದೆ. ಆ ಒಂದು ಮಂಡಲವನ್ನು ಪರಿವರ್ತನ ಮಂಡಲವನ್ನು ಮಂಡಲದ ಶಾಖವನ್ನು ಹೆಚ್ಚಿಗೆ ಮಾಡ್ತಾ ಇದೆ. ಇದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಅಂತಾರೆ. ಶೈಲಜಾ ಹೊಸಮಠ ಅವರೇ, ತುಂಬ ವಿಸ್ತೃತವಾಗಿ ಮಾಹಿತಿ ನೀಡಿದರು. ಹವಾಮಾನ ವೈಪರೀತ್ಯಗಳಂದು ಹೇಗೆ ಇದು ನಮ್ಮ ರೈತ ಬಾಂಧವರಿಗೆ ಗೊತ್ತಾಗಬೇಕಾಗ್ತದೆ, ಯಾಕಂದರೆ ನಾವು ಪರಿಸರದ ಮೇಲೆ ಮಾಡ್ತಾ ಇರೋಂಥ ದಬ್ಬಾಳಿಕೆಯಿಂದ ಹೇಗೆ ಅದು ಒಂದು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಯಾಕಂದರೆ ಇವತ್ತು ನಾವು ರೈತರು ಕೆಲವೊಂದಿಷ್ಟು ನಾವು ಮಾಡ್ಕೊಂಡಿರ್ಬೋದು, ಪಾಲಿಹೌಸ್ಗಳನ್ನು ಮಾಡ್ಕೊಂಡಿರ್ಬೋದು, ತಾತ್ಪೂರ್ತಿಕವಾಗಿ ಅವರಿಗೆ ಅನುಕೂಲ ಆಗಿರ್ಬೋದು, ಆದರೆ ನಿಸರ್ಗಕ್ಕೆ ಅದು ಒಂದು ಹೆಚ್ಚಿನ ಒಂದು ತಾಪಮಾನ ಹೆಚ್ಚಾಗಲಿಕ್ಕೆ ಒಂದು ಕಾರಣಕ್ಕೆ ನೀಡ್ತಾ ಇದೆ. ಒಟ್ಟಾರಿಯಾಗಿ ಇವತ್ತು ನಗರೀಕರಣ ಜಾಸ್ತಿ ಆಗ್ತಾ ಇದೆ, ಮತ್ತು ಎಲ್ಲ ಕಡೆಯೂ ಕೂಡ ನಾ ಫ್ರಿಜ್ಜು ಸಾಕಷ್ಟು ಕ್ಲೋರೋಫ್ಲೋರೋಫ್ಕಾರ್ಬನ್ ಜಾಸ್ತಿ ಆಗುವಂಥ ಕೆಲಸಗಳನ್ನು, ಓಜೋನ್ ಲೇಯರ್ ಕೂಡ ನಮಗೆ ಕಡಿಮೆ ಆಗ್ತಾ ಇದೆ. ಒಟ್ಟಾರೆ ಈ ಒಂದು ತಾಪಮಾನ ಹೆಚ್ಚಾಗಲಿಕ್ಕೆ ಅಥವಾ ಈ ಹವಾಮಾನದಲ್ಲಿ ವೈಪರೀತ್ಯ ಆಗಲಿಕ್ಕೆ ಮಾನವ ನಿರ್ಮಿತ ಈ ಒಂದು ಅಭ್ಯುದಯ ಏನಿದೆಯಲ್ಲ ವೈಜ್ಞಾನಿಕ ಬೆಳವಣಿಗೆ ಅಂತ ಹೇಳ್ತೀವಿ, ಅದು ಖಂಡಿತವಾಗಿ ಕಾರಣ ಇದೆ. ಆದರೆ ಈ ರೈತ ಬಾಂಧವರಿಗೆ ಇವೆಲ್ಲ ಗೊತ್ತಿರಬೇಕು. ಮುಖ್ಯವಾಗಿ ಅಂತಂದರೆ ನೈಸರ್ಗಿಕವಾದ ಕೃಷಿ ಆಗಿರ್ಬೋದು, ಮತ್ತು ಈ ಸಾವಯವ ಕೃಷಿ ಆಗಿರ್ಬೋದು, ಹೇಗೆ ಈ ಒಂದು ಹವಾಮಾನ ವೈಪರೀತ್ಯವನ್ನು ತಡೀತದೆ ಅನ್ನೋದು ಕೂಡ ಭಾಳ ಮುಖ್ಯ. ಅದನ್ನು ಅರ್ಥ ಮಾಡ್ಕೊಳ್ತಾ ಈ ಹಸಿರುಮನೆ ಅನಿಲಗಳನ್ನು ನೀವು ಹೇಳ್ತಾ ಇದ್ದೀರಿ, ಬಹಳ ಒಂದು ಜಾಗತಿಕ ತಾಪಮಾನ ಏರಿಕೆ ಕಾರಣ ಆಗಿವೆ, ಇವನ್ನು ಕಡಿಮೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ನಾವು ಕೈಗೊಳ್ಬೋದು? ಶೈಲಜ ಹೊಸಮಠ ಅವರೇ, ರೈತ ಬಾಂಧವರಿಗೆ ಮಾಹಿತಿ. ಹಸಿರ ಮನೆ ಅನಿಲಗಳೇ ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ ಇಂಗಾಲು ಅಂತ ಏನು ಹೇಳ್ತೀವಿ, ಇದು ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಏನು ಅಂತಂತಂದರೆ ಈಗ ಏನು ಜನಸಂಖ್ಯೆ ಸ್ಫೋಟ, ಬಹಳಷ್ಟು ಜನಸಂಖ್ಯೆ ಇದೆ, ಅವರ ಬೇಡಿಕೆಗಳು ಅಂದರೆ ಈಗ ಎಲ್ಲರೂ ಯಾರೂ ಇವಾಗ ಸೈಕಲ್ ಮೇಲೆ ಹೋಗೋದು ನಾವು ನೋಡ್ತಾ ಇಲ್ಲ. ಒಂದು ಸ್ಟೂಡೆಂಟ್ಸ್ ಕೂಡ ಮೋಟರ್ ಬೈಕನ್ನೇ ತೊಗೊಂಡು ಹೋಗುವಂಥ ದಿನಗಳು. ಆಮೇಲೆ ಅವರಲ್ಲಿ ಪ್ರತಿಯೊಬ್ಬರು ಈಗ ಕಾರ್ ಸ್ಕೂಟ್ರ್ ಬಳಕೆ ಮಾಡುವಂಥವ್ರೆಲ್ಲರೂ ಮೊದಲು ಸ್ಕೂಟ್ರು ಅಲ್ಲಿ ಸ್ವಲ್ಪ ಜನ ಬಳಕೆ ಮಾಡ್ತಿದ್ರು, ಮಿಕ್ಕದವರೆಲ್ಲ 30 ವರ್ಷದಿಂದ ಎಲ್ಲರೂ ಬೈಸಿಕಲ್ಲು ಅಥವಾ ಸೈಕಲ್ ಮೇಲೆ ಹೋಗ್ತಾ ಇದ್ರು. ಇನ್ನು ಎಲ್ಲೋ ಒಬ್ಬರು ಕಾರ್ ತೊಗೋತಾ ಇದ್ರು. ಈಗ ನಾವು ನೋಡ್ತಾ ಇರೋದು ಅಂದರೆ ಒಂದು ಮನೆಗೆ ಒಂದು ಕಾರ್ ಬದಲಿ 3-4 ಕಾರ್ಗಳಿದೆ, ಪ್ರತಿಯೊಬ್ಬರು ಕಾರ್ ತೊಗೊಂಡು ಹೋಗೋದು. ಆಮೇಲೆ ಹಳ್ಳಿಯಿಂದ ಬರ್ತಕ್ಕಂಥ ಶಹರಕ್ಕೆ ಬರ್ತಕ್ಕಂಥ ಕೂಲಿ ಕಾರ್ಮಿಕರಾಗಲಿ ಅವರು ಕೂಡ ಮೋಟರ್ ಬೈಕ್ ಮೇಲೆ ಬರೋದು, ಹೀಗೆ ಪ್ರತಿಯೊಬ್ಬರು ಬಳಕೆ ಮಾಡುವುದು. ಆಮೇಲೆ ಸಾಕಷ್ಟು ಇವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿರೋದರಿಂದ ಸಾಕಷ್ಟು ಫ್ಯಾಕ್ಟ್ರಿಗಳಾಗಿವೆ. ಆಮೇಲೆ ಆ ಫ್ಯಾಕ್ಟ್ರಿಯಿಂದ ಬರತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಆಗಲಿ ಕಾರ್ಬನ್ ಮೊನಾಕ್ಸೈಡ್ ಆಗಲಿ ಇದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಮತ್ತು ಅದಲ್ಲದೆ ಟ್ರಾನ್ಸ್ಪೋರ್ಟೇಷನಿಗೋಸ್ಕರ ತುಂಬ ಜನ ಇಲ್ಲಿಂದ ಬೇರೆ ಕಡೆ ಎಲ್ಲ ಕಡೆ ಹೋಗೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಹಲವಾರು ವೆಹಿಕಲ್ಸ್ಗಳನ್ನು ಹಲವಾರು ಬಸ್ಗಳನ್ನಾಗಲಿ ಬಳಕೆ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಕಾರ್ಬನ್ನು ನಾವು ಹೊರಸೂಸ್ತಾ ಇದ್ದೇವೆ. ಇದು ಎಲ್ಲ ಯಾವುದು ಅಂತಂದರೆ ಫಾಸಲ್ ಫ್ಯೂಯಲ್, ಅಂದರೆ ಈ ಫಾಸಲ್ ಫ್ಯೂಯಲ್ ಅಂತಂತೇನಿದು ಕಾರ್ ಪೆಟ್ರೋಲು ಡೀಸೆಲ್ಲು ಇದು ಸುಡೋದ್ರಿಂದ ಗ್ಯಾಸು ಗ್ಯಾಸೋಲಿನ್ನು ಇವೆಲ್ಲ ಸುಡೋದ್ರಿಂದ ಬರ್ತಾ ಇರೋದು ಮುಖ್ಯವಾಗಿ ಕಾರ್ಬನ್ನು. ಇದು ಬರ್ತದೆ ಬರ್ತದೆ ಹೋಗುತ್ತೆ ಮೇಲೆ ಹೋಗುತ್ತೆ ಅಂದರೆ ಎಲ್ಲಿ ಹೋಗಲ್ಲ, ಅದು ಒಂದು ಬ್ಲ್ಯಾಂಕೆಟ್ ಆಗಿ ಭೂಮಿಯ ಸುತ್ತಲೂ ಒಂದು ಲೇಯರ್ ಆಗಿ ನಿಂತು ಬಿಡೋದು. ಇದು ಕಾರ್ಬನ್ ಏನಾಗಿದೆ, ಸೂರ್ಯಕಿರಣಗಳನ್ನು ಬರ್ತಕ್ಕಂಥ ಕಿರಣಗಳನ್ನು ಭೂಮಿ ಮೇಲೆ ಬಿದ್ದ ಮೇಲೆ ಹೊರಗೆ ಭೂಮಿಯಿಂದ ಅದು ಭೂಮಿ ತನ್ನ ಎಲ್ಲ ಸೂರ್ಯಕಿರಣಗಳನ್ನು ಹೊರಗೆ ಆಕಾಶಕ್ಕೆ ಕಳಿಸಿದಾಗ ಇವು ಎಲ್ಲ ಕಾರ್ಬನ್ ಪಾರ್ಟಿಕಲ್ಸ್ ಆಗಲಿ, ಮಿಥೇನ್ ಪಾರ್ಟಿಕಲ್ಸ್ ಆಗಲಿ, ಮಿಥೇನ್ ಗ್ಯಾಸ್ ಪಾರ್ಟಿಕಲ್ಸ್ ಆಗಲಿ, ನೈಟ್ರಸ್ ಆಕ್ಸೈಡ್ ಪಾರ್ಟಿಕಲ್ಸ್ ಆಗಲಿ, CFC ಅನಿಲ್ಗಳು ಇವನ್ನೆಲ್ಲ ಹಿಡಿದಿಟ್ಟುಕೊಂಡು ಟೆಂಪ್ರೇಚರ್ ಹೆಚ್ಚಿಗೆ ಮಾಡ್ತಾ ಅಂತ ಹೇಳಿದೆ. ಇನ್ನು ಮಿಥೇನ್ ಗ್ಯಾಸ್ ಹೆಂಗೆ ಬರುತ್ತೆ ಅಂತ ವಿಚಾರ ಮಾಡಿದರೆ, ಒಂದೇದು ಅಂತಂದರೆ ಎಲ್ಲಿ ನೀರು ನಿಲ್ಲತಕ್ಕಂಥ ಸ್ಥಳದಲ್ಲಿ ಭತ್ತ ಬೆಳೆಯುವಂಥ ಸ್ಥಳ ಹೆಚ್ಚಾಗಿ ವಿಶೇಷವಾಗಿ ನೀರು ನಿಲ್ಲುವಂಥದ್ದು. ಆಮೇಲೆ ಮುಂದೆ ಜೌಗು ಪ್ರದೇಶಗಳಲ್ಲಿ ಎಲ್ಲಿ ಕೊಳೆಯುವಿಕೆ ಜಾಸ್ತಿ ಆಗ್ತತಿ ಅಲ್ಲೇ ಮಿಥೇನ್ ಗ್ಯಾಸ್ ಪ್ರೊಡಕ್ಷನ್ ಆಗ್ತತಿ. ಆಮೇಲೆ ಎಲ್ಲಿ ಕಸಗಳನ್ನು ಹಾಗೆ ಚೆಲ್ಬಿಡ್ತಾರೆ ಅಲ್ಲಿ ಕೊಳೆಯುವಿಕೆ ಸ್ಟಾರ್ಟ್ ಆಗಿರ್ತತಿ. ಯಾಕಂದರೆ ಒಂದು ಸಿಟಿಗೆ ಹೋಗಬೇಕು, ಒಂದು ಊರಿಗೆ ಹೋಗಬೇಕು ಅಂದರೆ ಮೊದಲೇ ಮೊಟ್ಟ ಮೊದಲು ಸ್ವಾಗತ ಮಾಡೋದು ಯಾವುದು ಅಂದರೆ ಕಸ. ಅಷ್ಟೊಂದು ಕಸಗಳ ಅಲ್ಲಿ ಕೊಳೆಯುವಿಕೆ ಸ್ಟಾರ್ಟ್ ಆದಾಗ ಕೂಡ ಮಿಥೇನ್ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ. ಆಮೇಲೆ ದನಗಳು ಸಾಕಷ್ಟು ಮೇವುಗಳನ್ನು ತಿಂತಾವು, ತಿಂದ ತಕ್ಷಣ ಅದರಲ್ಲಿ ಬರ್ತಕ್ಕಂಥ ಅವು ಮೆಲ್ಕ್ ಹಾಕ್ತಿರ್ತಾವು, ಅಲ್ಲಿ ಕೂಡ ಹೊಟ್ಟೆಯಿಂದ ಸಾಕಷ್ಟು ಮಿಥೇನ್ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ. ಹೀಗಾಗಿ ಈ ಮಿಥೇನ್ ಗ್ಯಾಸ್ ಪ್ರೊಡಕ್ಷನ್ ಆಗಿದ್ದು ಕೂಡ ಒಂದು ಟೈಮ್ದಲ್ಲಿ ಅದು ವರ ಆಗಿದ್ದರೆ ಇವಾಗ ಜಾಸ್ತಿ ಪ್ರಮಾಣದಲ್ಲಿ ಹವಾಮಾನದಲ್ಲಿ ಶೇಖರಣೆ ಆಗ್ತಾ ಇರೋದ್ರಿಂದ ಅದು ನಮಗೆ ಕೆಟ್ಟ ಪರಿಣಾಮವನ್ನೇ ನಮ್ಮ ಒಂದು ಮನುಕಲಿಕೆ ಬೀಳ್ತಾ ಇದೆ. ಇದು ಸುಮಾರು ಇದರದ್ದು ಕ್ವಾಲಿಟಿ ಅಂದರೆ ಈ ಕಾರ್ಬನ್ಗಿಂತ 80% ಅಷ್ಟು ಜಾಸ್ತಿ ಒಂದು ಸೂರ್ಯಕಿರಣ ಹಿಡ್ಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಇದು ಹೊಂದಿದೆ. ಇದರಂತೆ ನೈಟ್ರಸ್ ಆಕ್ಸೈಡ್ ಕೂಡ ಕಾರ್ಬನ್ಗಿಂತ ಹೆಚ್ಚಿಗೆ ಸೂರ್ಯಕಿರಣಗಳನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯಗಳನ್ನು ಹೊಂದಿದೆ. ಇನ್ನು CFC ಅನಿಲ್ಗಳು ಎಲ್ಲಿ ಬರುತ್ತೆ ಅಂತಂದರೆ, ವಿಶೇಷವಾಗಿ ನಾವು ಏನು ಒಂದು ಫ್ರಿಜ್ ಬಳಕೆ ಮಾಡ್ತೇವೆ, ಆಮೇಲೆ ಮತ್ತು ಏರ್ ಕಂಡೀಷನರ್ AC ಉಪಯೋಗ ಮಾಡ್ತೇವೆ, ಆಮೇಲೆ ಏರೋಪ್ಲೇನ್ ಏರ್ದಲ್ಲಿ ಬಳಕೆ ಮಾಡುವಂಥ ಒಂದು ಪೆಟ್ರೋಲ್ನಿಂದ ಆಗಲಿ, ಸೇಂಟ್ ಬಳಕೆಯಿಂದ ಆಗಲಿ, ಇಲ್ಲಿ ಕೂಡ ಸಾಕಷ್ಟು ಪ್ರಮಾಣದಿಂದ CFC ಅನಿಲ್ಗಳು. ಶೈಲಜಾ ಹೊಸಮಠ ಅವರೇ, ಬಹಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ. ಇವತ್ತು ಮುಖ್ಯವಾಗಿ ನಮ್ಮ ಜಲಸಂಪನ್ಮೂಲ ಗೊತ್ತಾ, ಭಾರತದ ಜಲಸಂಪನ್ಮೂಲ 4% ಜಾಗತಿಕ ಒಂದು ಜಲಸಂಪನ್ಮೂಲ ನಮ್ಮಲ್ಲಿ ಅದ. ಆದರೂ ಕೂಡ ಅದನ್ನು ನಾವು ಉಪಯೋಗ ಮಾಡಿಕೊಂಡು ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿವಿ, ರೈತ ಬಾಂಧವರು ಕೂಡ ಅನುಕೂಲ ಆಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ, ಮಳೆ ಕಡಿಮೆ ಆಗ್ತಾ ಇರೋದನ್ನು, ಕಳೆದ ವರ್ಷಂತೂ ಬರಗಾಲಿದೆ. ರೈತ ಬಾಂಧವರು ಅಂದರೆ ಮುಖ್ಯವಾಗಿ ನಾಗರಿಕತೆ ಹೆಚ್ಚಿದೆ ಅಂತೆಲ್ಲ ನಮಗೆ, ನಾವು ಜಾಗತಿಕ ತಾಪಮಾನ ಹೆಚ್ಚಾಗಲಿಕ್ಕೆ ನಾವು ಸಾಕಷ್ಟು ಕಾಣಿಕೆಯನ್ನು ನೀಡಿದ್ದೇವೆ. ಹೆಚ್ಚಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ಇದರ ಪ್ರಭಾವ CFC ಜಾಸ್ತಿ ಇದ್ದರೂ ಕೂಡ ಅದರ ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಜಾಗತಿಕ ತಾಪಮಾನ ಜಾಸ್ತಿ ಆದಷ್ಟು ಕೂಡ ನಮಗೆ ಒಂದು ಕಾಲಗಳು ಬದಲಾಗ್ತಾ ಇದೆ. ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಆಮೇಲೆ ಬೆಳೆ ಬೆಳಿಬೇಕು ಅಂತಂದರೆ ರೈತನಿಗೆ ಸರಿಯಾದ ಸಮಯಕ್ಕೆ ಮಳೆ ಆಗದೇ ಅವನು ತೊಂದರೆ ಅನುಭವಿಸ್ತಾನೆ, ಮತ್ತು ಅಂತರ್ಜಲ ಮೂಲಗಳು ಕೂಡ ಭಾಳ ಕಡಿಮೆ ಆಗಿವೆ. ಹೀಗಾಗಿ ಇವತ್ತು ನೀರಿನ ಒಂದು ಮೂಲವನ್ನು ನಾವು ಸಂರಕ್ಷಿಸಿ ಇಟ್ಟುಕೊಂಡು ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಣೆ ಮಾಡಿಕೊಂಡು ಉತ್ತಮ ಬೆಳೆ ಬೆಳಿಬೇಕು ಅಂತಂದರೆ ರೈತ ಮಾಡಬೇಕಾದಂಥ ಕೆಲಸಗಳು ಏನು, ಹೇಗೆ ನಮ್ಮ ಈ ಒಂದು ಬದಲಾದ ಒಂದು ಪರಿಸ್ಥಿತಿಯೊಳಗೆ ನಾವು ಹೇಗೆ ಕೃಷಿಯನ್ನು ಮಾಡಬೇಕು ಅಂತ ತಾವು ಹೇಳ್ತೀವಿ. ಇವಾಗ ನೋಡ್ರಿ, ಒಂದೇದು ಅಂತಂದ್ರೆ ಕಾರ್ಬನ್ ಹೆಚ್ಚಾಗ್ತಾ ಇದೆ ಅಂತ ಇಷ್ಟೆಲ್ಲ ನಾನು ಹೇಳಿದೆ. ಕಾರ್ಬನ್ ಹೆಚ್ಚಾಗೋದ್ರಿಂದ ಅನಿಲ ಹಸಿರುಮನೆ ಅನಿಲಗಳು ಜಾಸ್ತಿ ಆಗ್ತಾವೆ. ಹಸಿರುಮನೆ ಅನಿಲಗಳಿಂದ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತೈತಿ. ಜಾಗತಾಪ ಹೆಚ್ಚಿಗೆ ಆಗೋದ್ರಿಂದ ಹವಾಮಾನದಲ್ಲಿ ಬದಲಾವಣೆ, ಹವಾಮಾನದಲ್ಲಿ ಬದಲಾವಣೆಯಿಂದ ಸಕಾಲಕ್ಕೆ ಮಳೆ ಆಗದೇ ಇರೋದು, ಆಮೇಲೆ ಎಲ್ಲೋ ಒಂದು ಕಡೆ ಪ್ರವಾಹ ಬರ್ತೈತಿ, ಎಲ್ಲೋ ಮತ್ತೊಂದು ಕಡೆ ಬರ ಬರ್ತೈತಿ, ಪ್ರಕೃತಿ ವಿಕೋಪಗಳು ಇನ್ನೂ ಜಾಸ್ತಿನೇ ಆಗೋದು. ಕಾಡ್ಗಿಚ್ಚಾಗ್ಬೋದು, ಯಾಕಂದರೆ ಭಾಳ ಟೆಂಪ್ರೇಚರ್ ಆಯಿತು ಅಂದರೆ ಕಾಡ್ಗಿಚ್ಚನೂ ಆಗ್ಬೋದು, ಆಮೇಲೆ ಮತ್ತು ಮಾನವನ ಮೇಲೆ ದುಷ್ಪರಿಣಾಮ ಆಗ್ಬೋದು. ಇದರಿಂದ ಮುಖ್ಯವಾಗಿ ವಸ್ಟ್ ಅಂದರೆ ತುಂಬ ಕೆಟ್ಟ ಒಂದು ಪರಿಣಾಮ ಹಿಮಾಲಯ ಪರ್ವತದ ಮೇಲೆ, ಎಲ್ಲಿ ಬರ್ಫಿದೆ, ಎಲ್ಲಿ ಗುಡ್ಡದ ಉತ್ತರ ಹಿಂದಾಸದಲ್ಲಿ ಹಿಮಾಲಯ ಪರ್ವತ ಅದೆಲ್ಲ ಕರಗ್ತಾ ಇದೆ. ಕರಗೋದ್ರಿಂದ ಏನಾಗ್ತೈತಿ, ಸಾಕಷ್ಟು ನದಿಗಳು ಹಿಮಾಲಯ ಪರ್ವತದಿಂದ ಉದ್ಭವ ಆಗಿ ಸಮುದ್ರ ಸೇರೋದು, ಅಲ್ಲಿ ಹಿಮಾಲಯ ಪರ್ವತ ಕರಗ್ತು ಅಂದರೆ ಅದು ಎಲ್ಲ ಕರಗ್ತಾನೆ ಇದೆ. ಈಗ ಸಾಕಷ್ಟು ಬಯಲು, ಎಷ್ಟೋ ಕಿಲೋಮೀಟರ್ ಬಯಲಾಗಿದೆ ಅಂತ ಇವಾಗ ನಾವು ಟಿವಿಯಲ್ಲೂ ನೋಡ್ತಾ ಇದ್ದೀವಿ. ಆ ಒಂದು ನೀರು ಜಾಸ್ತಿಯಾಗಿ ಸಮುದ್ರ ಮಟ್ಟ 1 ಮೀಟರ್ವರೆಗೂ ಇವಾಗ ಸುಮಾರು ಹೆಚ್ಚಾಗಿದೆ. ಇದೇ ರೀತಿ ಮುಂದುವರಿಸಿದರೆ ಸುಮಾರು 2050 ಅಥವಾ ಇವನ್ 2035 ಕೂಡ ಬಹಳಷ್ಟು ನದಿಗಳು ಬತ್ತಿ ಹೋಗುತ್ತೆ. ಉತ್ತರ ಹಿಂದೂಸ್ತಾನದಲ್ಲಿ ನೀರಿನ ಒಂದು ಕುಡಿನೀರಿನ ಸಮಸ್ಯೆ ಕೂಡ ಆಗಬಹುದು. ಇದರಿಂದ ಪಟ್ಟಣಗಳನ್ನು ಕೂಡ ಮುಣುಗುವಂತ ಚಾನ್ಸಸ್ ಇದೆ. ಅಂದ್ರೆ ಯಾವ ಒಂದು ಸಮುದ್ರ ದಂಡೆ ಮೇಲೆ ಇರುವಂತ ಪಟ್ಟಣಗಳು, ದ್ವೀಪಗಳು, ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವಂತ ಏನು ಭೂಮಿ ಮುಣುಗಿ ಸಾಕಷ್ಟು ಸಮುದ್ರ ನೀರು ಒಳಗೆ ಬಂದು ಆಮೇಲೆ ಹಾಹಾಕಾರನ ಹೇಳುತ್ತೆ ಅಂತ ದುಷ್ಪರಿಣಾಮಕ್ಕೆ ಕಂಟ್ರೋಲ್ ಮಾಡಬೇಕು ಅಂದ್ರೆ ಗಿಡಗಳನ್ನು ಹಚ್ಚಬೇಕು. ಯಾಕೆಂದರೆ ಗಿಡ ಏನು ಮಾಡುತ್ತೆ ಅಂದರೆ ಅದು ನಮಗೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಕೊಡೋದು. ಆ ಕಾರ್ಬನ್ ಡೈ ಹೊರಗೆ ಆಮ್ಲಜನಕವನ್ನು ನಾವು ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಎಲ್ಲ ಪ್ರಾಣಿಗಳಾಗಲಿ ಯಾವುದೇ ಆಗಲಿ ಗಿಡಗಳು ಏನು ಮಾಡ್ತಾವೆ ಕಾರ್ಬನ್ ಡೈಆಕ್ಸೈಡನ್ನು ತೊಗೋತಾವೆ. ಅದೇ ನೀವು ಗಿಡಗಳನ್ನು ಕಡಿತಾ ಹೋದ್ರಿ ಅಂತಂತಂದರೆ ಕಾರ್ಬನ್ ಡೈಆಕ್ಸೈಡ್ ಇನ್ನೂ ಶೇಖರಣೆ ಜಾಸ್ತಿ ಆಗ್ತೈತಿ. ಅದಕ್ಕೆ ಹೆಚ್ಚೆಚ್ಚಾಗಿ ಗಿಡಗಳನ್ನು ನಾವು ಹೆಚ್ಚಿ ಪರ್ಯಾಯ ಇಂಧನಗಳನ್ನು ಬಳಕೆ ಮಾಡಬೇಕು. ಫಾಸಿಲ್ ಫ್ಯೂಯಲ್ಸು ಪಳವಳಿಕೆ ಇಂಧನಗಳನ್ನು ಬಿಟ್ಟು ನಾವು ಏನು ಮಾಡಬೇಕು ಅಂತಂದರೆ ಸೋಲಾರ್ ಎನರ್ಜಿ ಆಮೇಲೆ ಇಲೆಕ್ಟ್ರಿಕ್ ಎನರ್ಜಿ ಇವನ್ನ ಹೆಚ್ಚಿಗೆ ನಾವು ಬಳಕೆ ಮಾಡಬೇಕು. ಯಾಕಂದರೆ ಆಮೇಲೆ ಬೇಡಿಕೆಗಳನ್ನು ಕೂಡ ನಾವು ಕಡಿಮೆ ಮಾಡಬೇಕು. ಇದು ಈ ಕೂಡ ಯೂನಿವರ್ಸಿ ಇವನ್ ಇವಾಗ ಭಾರತದವ್ರಲ್ಲಿ ಕೂಡ ಹಲವಾರು ಪ್ರೋಗ್ರಾಮ್ಸ್ ಇದನ್ನು ತೊಗೊಂಡಿದ್ದಾರೆ ಈ ವಿಷಯ ಕುರಿತು. ಏನು ಅಂದರೆ ಸಬ್ಸಿಡಿ ಕೊಡ್ತಾ ಇದ್ದಾರೆ, ನೀವು ಇಲೆಕ್ಟ್ರಿಕಲ್ ಬಯಸಿ ಇದು ಮೋಟರ್ ಬೈಕ್ ತೊಗೊಂಡ್ರೆ ಕಾರ್ ತೊಗೊಂಡ್ರೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಆಮೇಲೆ ಸೋಲಾರ್ ಪಂಪ್ ಸೆಟ್ ಕೂಡ ಬಂದಿದೆ. ಸೋಲಾರಿಂದ ನಡೆಯತಕ್ಕಂಥ ಗಿರಣಿಗಳು ಕೂಡ ಬಂದಿದೆ. ಆಮೇಲೆ ಸೋಲಾರ್ ಬಸ್ ಬಂದಿದೆ, ಇಲೆಕ್ಟ್ರಿಕ್ ಬಸ್ ಬಂದಿದೆ. ಇನ್ನೊಂದು ಸ್ವಲ್ಪ ಒಂದು 10-20 ವರ್ಷದಲ್ಲಿ ಸಾಧ್ಯ ಆದಷ್ಟು ಫಾಸಿಲ್ ಫ್ಯೂಯಲ್ಲು ನಾವು ಅಂದರೆ ಈಗ ಪೆಟ್ರೋಲು ಡೀಸೆಲ್ಲು ಇಂಥ ಬಳಕೆ ಕಡಿಮೆ ಮಾಡಿ ಸೋಲಾರು ಮತ್ತು ಇಲೆಕ್ಟ್ರಿಸಿಟಿ ಬಳಕೆ ಮಾಡಿದರೆ ನಮ್ಮ ಒಂದು ಹವಾಮಾನದಲ್ಲಿ ಇರತಕ್ಕಂಥ ಒಂದು ಹಸಿರು ಮನೆ ಅನಿಲಗಳನ್ನು ಕಡಿಮೆ ಮಾಡಿ ಇದ್ದಿದ್ರಲ್ಲಿ ನಾವು ಮುಂದಿನ ಒಂದು ಜೀವನಕ್ಕೆ ಅಥವಾ ಮುಂದಿನ ಒಂದು ಪೀಳಿಗೆಗೆ ಬದುಕಲು ಅವಕಾಶ ಮಾಡಿಕೊಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಜಾಗತಿಕ ತಾಪಮಾನ ಕಡಿಮೆ ಆಗಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶೈಲಜಾ ಹೊಸಮಠವರೇ ನಮಸ್ಕಾರ, ಅಭಿನಂದನೆಗಳು. ಹವಾಮಾನ ವೈಪರೀತ್ಯ ಈ ಕುರಿತು ಶೈಲಜಾ ಹೊಸಮಠ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಕೃಷಿರಂಗದಲ್ಲಿ ಇನ್ನು ಮುಂದೆ ಕಾರ್ಯಕ್ರಮ ಹೊಲಕಬುತ್ತಿ. ಏನ್ವಾ ರಾಖಿ, ಏನ್ ಮಾಡತ್ತಿ? ರೊಟ್ಟಿ ಜೋರ್ ನಡೆದವಲ್ಲ. ಹಾ, ಏನ್ ತಂದಿನ್ ನೋಡಿಲ್ ನಿನಗ? ಏನ್ ತಂದಿಯ? ಅವ್ವಾ, ಶೇಂಗಾ ಹೋಳಿಗೆ ತಗೊಂಬಂದಿ. ಆ ಶೇಂಗಾ ಹೋಳಿಗೆನ ನೋಡು, ನೀ ಘಮ್ಮ ಅಂತ ವಾಸನೆ ಬಂದಿದ್ದಕ್ಕೆ ಗುರ್ತ ಹಿಡ್ದಿನಿ. ಅಲ್ಲ ಮಾಲಕ್ಕ, ನಿನ್ನೆ ಇಂತ್ರ ಏನಾರ ಸಿಹಿ ತಿನ್ಬೇಕಂತ ಎಷ್ಟು ಆಸೆ ಆಗಿತ್ತು. ಚಲೋ ಕೆಲಸ ಮಾಡಿದಿ ಬಿಡ ನೀನು. ನೋಡುವ, ಇದು ನಾನು ನನ್ನ ಪದ್ಧತಿಲೆ ಮಾಡಿದ್ದು ಶೇಂಗಾ ಹೋಳಿಗೆ ಇದು. ನೀನು ಮಾಡಂಗಿಲ್ಲ ನೀನ್ ಶೇಂಗಾ ಹೋಳಿಗೆ? ನನ್ನ ನೋಡು, ಒಂದ್ಸಲ ನಾನು ಮಾಡಾಕಂತ ಹೋದ್ನಿವ, ಅಷ್ಟೇನ್ ಸರಿ ಬರ್ಲೇ ಇಲ್ಲ. ಆಮೇಲೆ ಅದ ಅಮ್ಮ ಮಾಡಿಕೊಟ್ಟಿರ್ತಾಳ, ಯಾರು ಇಲ್ಲಂದ್ರ ನೀ ಅಂತ ಇದ್ದ ಇದೆಯಲ್ಲ ಮಾಲಕ್ಕ, ನಿನ್ ಕಡೆಯಿಂದ ಮಾಡಿಸ್ಕೊಂಡ್ರಾತಂತ ಸುಮ್ನ ಆಗಿದ್ದೆ ನೋಡ್ ನಾನು. ಅವ್ವ, ಅಷ್ಟು ಚಂದ ಶೇಂಗಾ ಬೆಳಿತೀರ್ ನೀವು, ಶೇಂಗಾ ಹೋಳಿಗೆ ಮಾಡಕ್ ಬರ್ಲಿಕ್ರೆ ಹೆಂಗ್ ನಿನಗ? ಇನ್ನೂಲೇ ಹೇಳ ಬಿಡ್ತೀನಿ ನಿನಗ. ಹೇಳು. ಮೊದಲ ಘಮ್ಮ ಅನ್ನು ಹಂಗ ಈ ಶೇಂಗಾ ಹುರ್ಕೋಬೇಕು. ಶೇಂಗಾ ಹುರ್ಕೊಂಡ ಮೇಲೆ ನಾನನ್ಕಿ ಸಿಪ್ಪಿ ತೆಗಿಯಂಗಿಲ್ವಾ? ತೆಗೆಯವ್ರು ತೆಗಿತಾರ. ಸಿಪ್ಪಿ ಬೇಕಾದ್ರೆ ತಗಿ, ಇಲ್ಲಿಂದ ಹಂಗ ಇಡು. ಅದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡು ಆಮೇಲೆ ಅದಕ್ಕೆ ಬೆಲ್ಲದ ಪುಡಿ ಸೇರಿಸ್ಕೋಬೇಕು. ಎಷ್ಟು ಸರಳ ಗೊತ್ತ? ಏನು ಪಾಕ ಮಾಡೋದಿಲ್ಲ, ಏನೂ ಇಲ್ಲ. ನಾನನ್ಕಿ ಬೆಲ್ಲ ತಗೊಂಡು ಪುಡಿ ಮಾಡಿ ಹಾಕ್ತೀನಿ. ಕೆಲವ್ರು ಅನ್ಕಿ ಏನು ಮಾಡ್ತಾರ, ಇದ್ರೊಳಗೆ ಸ್ವಲ್ಪ ನಮ್ಮ ರುಚಿ ಪ್ರಕಾರ ಏನು ಏಲಕ್ಕಿ ಪುಡಿ, ಜಾಕಾಯಿ ಪುಡಿ ಹಾಕ್ಕೊಂಡು, ನೀ ಏನು ಹೋಳಿಗೆಗೆ ಹೂರ್ಣ ಮಾಡ್ಕೋತೀಯಲ್ಲ ಹೂರ್ಣದ ಹೋಳಿಗೆಗೆ, ಆ ಥರ ಅಳ್ಕಂದು ಹೂರ್ಣ ಬೇಡ, ಸ್ವಲ್ಪ ಗಟ್ಟಿ ನಾದ್ಕೋಬೇಕು. ಹಾಂ, ಗೋಧಿ ಹಿಟ್ಟನ್ನೇನ ಮಾಡಿದ್ರೆ ಚಲೋ. ಮೈದಾ ಗೀದಾ ಹಿಟ್ಟು ನಾದ್ಕೋಬೇಡ, ಮೈದಾ ಅಷ್ಟು ಚಲೋ ಅಲ್ಲ. ನಾ ಇವು ಗೋಧಿ ಹಿಟ್ಟಿನವ ಮಾಡೀನಿ. ಗೋಧಿ ಹಿಟ್ಟು ಚಂದಾಗಿ ನಾದ್ಕೊಂಡು ಉಳ್ಳಿ ಮಾಡಿ, ಈಗ ಹೂರ್ಣ ಹೆಂಗ್ ತುಂಬುದು ನಾ ಏನ್ ಹೇಳ್ಕೊಡೋದು ಬೇಕಾಗಿಲ್ಲ ನೀನು. ಹೌದು ಹೌದು ಬಿಡು. ಹೂರ್ಣ ತುಂಬಿ ನಿನ್ ರುಚಿ ಪ್ರಕಾರ. ಕೆಲವರಿಗೆ ಬಹಳ ಹೂರ್ಣ ಹಚ್ಚಿದ್ರ ಸೇರ್ತದ, ಕೆಲವರಿಗೆ ಕಡಿಮೆ ಹೂರ್ಣದು ಸೇರ್ತಾವ. ಹಂಗ ಹೂರ್ಣ ತುಂಬಿಕೊಂಡು ನೋಡು, ಇದಕ್ಕ ನಾ ಬೇಸು ಬೇಕಾದ್ರೆ ಒಂದೆರಡು ಹನಿ ತುಪ್ಪ ಬಿಟ್ಟೇನಿ. ಇದು ಶೇಂಗಾದೊಳಗ ಬಹಳಷ್ಟು ಎಣ್ಣಿ ಇರ್ತದ. ಹೌದು. ಹಾ, ಹಿಟ್ಟು ಹಚ್ಚೆ ನೀನು ಲಟ್ಟಿಸ್ಕೊ, ಎಣ್ಣಿ ಹಚ್ಚೇನು ಲಟ್ಟಿಸ್ಕೊಬೇಡ, ಯಾಕಂದ್ರೆ ಎಣ್ಣಿ ಇರ್ತದ ಇದ್ರೊಳಗ. ಒಂದೆರಡು ಹನಿ ತುಪ್ಪ ಹಾಕಿ ಬೇಯಿಸ್ಕೊಂಡ್ರ ಮಸ್ತ್ ಶೇಂಗಾದ ಹೋಳಿಗೆ ರೆಡಿ ಆಗ್ತಾವು. ಇವು ಬಹಳ ಪೌಷ್ಟಿಕವ. ಈ ಶೇಂಗಾಕ್ ನೋಡು, ಬಡವರ ಬಾದಾಮಿ ಅಂತಾರ. ಹೌದ್ ಬಿಡು. ಮಕ್ಕಳಿಗೆ ಎಷ್ಟು ಚಲೋ ಇದು. ಪ್ರೋಟೀನ್ ಸಿಗ್ತದ, ಬೆಲ್ಲದೊಳಗ ಕ್ಯಾಲ್ಸಿಯಂ ಇರ್ತದ, ಕಬ್ಬಿಣಾಂಶ ಇರ್ತದ. ಎಷ್ಟು ಒಳ್ಳೆ ತಿಂಡಿ ಅಲ್ಲ. ಹೊರಗಿನ ಬೇಕ್ರಿ ಗೀಕ್ರಿ ತಿಂಡಿ ಕೊಡ್ಸೋದ್ಕಿಂತ ಒಂದು ಎರಡು ಶೇಂಗಾ ಹೋಳಿಗೆ ಕೊಡೋದು ಬಹಳ ಚಲೋ. ಹೌದ್ ಹೌದ್ ಬಿಡು, ಖರೆ ನೋಡು,

ನಾವು ಒಂದು ಮುಟ್ಕಿ ಶೇಂಗಾ ತಿಂತೀವಿ, ನಮ್ಮ ವಯಸ್ಸಿಗೆ ತಕ್ಕಂಗೆ ನಾವು ತಿನ್ಬೇಕು. ಆಮೇಲೆ ಶೇಂಗಾ ತಿಂದ ತಕ್ಷಣ ನೀರ್ ಕುಡಿಬಾರ್ದು, ಸ್ವಲ್ಪ ಸಮಯ ಬಿಟ್ಟು ನೀರ್ ಕುಡಿಬೇಕು. ಈ ಚಲೋ ಹೇಳದೆ ಬಿಡ್ನಿ, ನಾವು ತಲೆ ಇರುದಿಲ್ಲ ಅದೆಲ್ಲ. ಮತ್ತೆ ಶೇಂಗಾ ಚಟ್ನಿ ಪುಡಿ ಮಾಡೋದು ನಮ್ಗೇನ್ ಹೇಳ್ಕೊಡ್ಬೇಕೇನು? ನಾವು ಮನಿ ಮನಿನ ಎಲ್ಲಾರ ಮನ್ಯಾಗ ಇದ್ದ ಇರ್ತೈತಿ ಶೇಂಗಾ ಚಟ್ನಿ, ಅದು ಬಹಳ ಚಲೋ. ಮತ್ತೇನ್ ನಮ್ಮ ಅಡ್ಗಿ ಒಳಗ ನಮ್ ಬದ್ನಿಕಾಯಿ ಎಣಗಾಯಿಗೆ ಮಾಡೋಬೇಕಾರ ಮರಿಲಾರ್ದ ನಾ ನೋಡುವ ಹುರಿದು ಶೇಂಗಾ ಮತ್ತೆ ಎಳ್ಳಿನ ಪುಡಿ ಹುರಿದಿಟ್ಟು ಅದ್ರ ಪೌಡರ್ ಮಾಡಿಟ್ಟಿರ್ತೇನೆ. ಪ್ರತಿ ಪಲ್ಯಕ್ಕೂ ಹಾಕೋದ್ರಿಂದ ನಮ್ಗೆ ಗೊತ್ತಿಲ್ದಂಗ ನಾವು ಪ್ರೋಟೀನು ನಮ್ಮ ಹೊಟ್ಟೆಗೆ ಹೋಗ್ತದಲ್ಲ. ಹೌದು, ಮತ್ತೆ ಅಡಿಗೆಗೆ ರುಚಿ ಕೊಡ್ತೈತೆ, ಸಿಕ್ಕಾಪಟ್ಟೆ ರುಚಿ. ಹೌದು ಹೌದು. ನಡಿ ನಡಿ ಮಾಲಕ್ಕ, ಹೊತ್ತಾತ್ ನಡಿವ. ಮತ್ತಲ್ಲಿ ಕಾಯ್ತಿರ್ತಾರ ಊಟಕ್ಕ, ತಗೋ ತಗೋ. ಮತ್ ನಿನ್ನ ಶೇಂಗಾ ಹೋಳಿಗೆ ಹಾಕ ನನ್ ಬುತ್ತಿ ಒಳಗ. ಮತ್ತೆ ಪಾಲಕ್ ಪನೀರ್ ಮಾಡ್ಕೊಡಂದಿದ್ದಿ, ನಾನು ಮಾಡ್ಬೇಕಂತ ಬಂದಿದ್ದೆ. ಈಗ ಹೊತ್ತತ್ ಹೋಗಿ ಮತ್ ಮುಂದಿನ ಸರಿ ಮಾಡಿ ಹೊಲಕ್ ನಡಿ. ಈ ಸಲೆ ನಾಳೆ ಬಂದು ಪಾಲಕ್ ಪನ್ನೀರ್ ಮಾಡುವಂತ ಕೇಳಿಲ್ಲೆ, ಪನ್ನೀರ್ ಮಾಡಿಟ್ಟೆನ್ ನಾನು ಎಮ್ಮಿ ಹಾಲ್ಲೆ. ಮತ್ ಇಷ್ಟ ಪ್ರೀತಿಲೆ ಶೇಂಗಾ ಹೋಳಿಗೆ ಮಾಡೇನಿ, ಹುಡ್ಗುರ್ಗಿ ಕೊಡು, ನೀನು ತಿನ್ನ. ಬರ್ಬೇಕಾದ್ರೆ ಪಾಲಕ್ ಸೊಪ್ಪನು ಕಿತ್ಕೊಂಡ ಬರೋಣ ಅಂತ ಹೊಲ್ದಿಂತ್ರ. ಅದ ಮಾಡೋಣ ಬಾ, ನಡಿ ನಡಿ. ಸಂಜಿಗ್ ತಗೊಂಡ್ ಬಂದು ನಾಳೆ ಪಲ್ಯ ಮಾಡೋಣ. ಮತ್ತೆ ನಡಿವ ಮಾಲಕ್ಕ, ನಡಿ ಹಂಗಾರ ಹೋಗೋಣ. ಹಂಗಾರ ತಗೋ ತಗೋ, ಹೊಲಕ್ ಬುತ್ತಿ ತಗೋ ಹಂಗಾರ. ಅದನ್ನ ನಡಿ ನಡಿ ನಡಿ, ಬಂದ ಬಿಡ್ತೀನಿ ತಗೋ. ನಡಿ ವಾಲ್ಸಿ, ನಡಿ ನಡಿ. ಹೊಲಕ ಬುತ್ತಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಮಾಲಾ ಸಂಬ್ರಾಣಿ ಹಾಗೂ ರಾಖಿ ಹಾನ್ಗಲ್. ಕೃಷಿರಂಗದಲ್ಲಿ ಇನ್ನು ಮುಂದೆ ರಾಯಬಾಗ್ ತಾಲೂಕು ಪರಮಾನಂದವಾಡಿಯ ಸದಾಶಿವ ದಶರಥ್ ಬಾಳೆಗೇರಿ ಹಾಗೂ ಸಂಗಡಿಗರಿಂದ ಮುಂಡಗಿ ಪದಗಳು. ಕಾಲದ ಕಂಗಾಲ ಮಾಡುವಲು ನಾರಿಯಲ್ಲಿ ಇರುವಲು ನಾಮ ರೂಪ ಎಲ್ಲರ ನಾರಿ ಎಲ್ಲಿ ಇರುವಳು ತಾನೆ ತಾನೆ ಗರ್ಭಿಣಿಯಾಗಿ ಗಂಭೀರನ ಹಾಡಗಳು ಗಂಭೀರನ ಹಾಡದಾಳು ತಾನೆ ತಾನೆ ಗರ್ಭಿಣಿಯಾಗಿ ಗಂಭೀರನ ಹಾಡದಾಳು ತಾನೆ ತಾನೆ ಗರ್ಭಿಣಿಯಾಗಿ ಗಂಭೀರನ ಹಾಡದಾಳು ಹಾಡದ ಹಸವ ತಾಳಲಾರದ ಸೂರ್ಯ ಚಂದ್ರನ ನುಂಗುವಳು ಮಗನಿಗೆ ಹಾಲ ಕೊಡಿಸುವಳು ಮೊಗಲ ವಸ್ತ್ರ ಹೊಚ್ಚುವಳು ನಾರಿಯಲ್ಲಿ ಇರುವಳು ನಾಮ ರೂಪ ಇಲ್ಲದ ನಾರಿ ಎಲ್ಲಿ ಇರುವಳು ಜಗದ ಬೇಜ ಜನನಿ ನಾರಿ ನಾನೆ ಅನ್ನುವಳು ನಾನೆ ಅನ್ನುವಳು ನಾನೆ ಅನ್ನವರ ನಾಲಿಗೆ ಕೇತ್ತು ಬೇಲಿಗೆ ಹಾಕುವಳು ನೆಲಿಯ ಇಲ್ಲದೆ ನಿದರುವಳು ಜನದ ಕೊಲೆಯ ಆಡುವಳು ನಾರಿಯಲ್ಲಿ ಇರುವಳು ನಾಮ ರೂಪ ಇಲ್ಲದ ನಾರಿ ಎಲ್ಲಿ ಇರುವಳು ಶ್ರೇಷ್ಠ ದ್ವಾರಗ ಸುರಗೋರ ಕವಿಯ ಹುಟ್ಟೋದೊನೇವಳು ಶ್ರೇಷ್ಠ ದ್ವಾರಗ ಹೊಟ್ಟೋದು ನೇವಳ ಕಾಲ ಸಿದ್ಧ ಕಲ್ಪನ ತಗದ ನಿಮಗ ಹೇಳುವರು ನಾಡಿನೊಳಗ ಜಾಹೀರು ಸದಾ ಜಂಕಾರ ಹೊಡೆಯೋದು ನಾರಿಯಲ್ಲಿರುವಳು ನಾಮ ರೂಪ ಇಲ್ಲದ ನಾರಿ ಯಲ್ಲಿರುವಳು ನಾಮ ರೂಪ ಇಲ್ಲದ ನಾರಿಯಲ್ಲಿರುವಳು ನಾಮ ರೂಪ ಇಲ್ಲದ ನಾರಿ ಯಲ್ಲಿರುವಳು ಗುರವಿನ ಗುರತ ಹಿಡದವನೆ ಭಕ್ತ ಅವನೇ ಆಗವ ಮುಕ್ತ ಗುರವಿನ ಗುರತ ಹಿಡದವನೆ ಭಕ್ತ ಅವನೇ ಆಗವ ಮುಕ್ತ ಅವನೆ ಆಗವ ಮುಕ್ತ ಭಕ್ತಿಗೆ ಮುಕ್ತಿ ಕಟ್ಟಿದ ಬೋತೆ ಹೆಂಗ ಶಾಸ್ತ್ರ ರೇತೆ ಭಕ್ತಿಗೆ ಮುಕ್ತಿ ಕಟ್ಟಿದ ಬೋತೆ ಹೆಂಗ ಶಾಸ್ತ್ರ ರೇತೆ ಆನಂದ ರೂಪ ಕೋಡೆ ದವನೆ ಮುಕ್ತ ಗುರವಿನ ಗುರತ ಹೆಡದವನೆ ಭಕ್ತ ಅವನೆ ಆಗವ ಮುಕ್ತ ಭಕ್ತಿ ಸವಾಲ ಒಂದ ಪಾಲವ್ರನ್ನ ಕೇಳ್ತೇವ ಕ್ವಾಟ ಹೋಗಾರೆ ಜಡತೆ ಭಕ್ತಿ ಸವಾಲ ಒಂದ ಬಾಲವ್ರನ್ನ ಕೇಳ್ತೀವ ಕ್ವಾಟ ಹೋಗಾರಿ ಜಡತೆ ಭಕ್ತಿ ಗುರವಿನ ಗುರತ ಹಿಡದವನೆ ಭಕ್ತ ಅವನೆ ಆಗವ ಮುಕ್ತ ಮುಕ್ತಿ ಆಚೆ ಕಡೆ ಭಕ್ತಿ ಕೇಳತೀವ ಹೇಳೋ ಇದರ ಶಕ್ತಿ ಮುಕ್ತಿ ಆಚೆ ಕಡೆ ಭಕ್ತಿ ಕೇಳತೀವ ಹೇಳೋ ಇದರ ಶಕ್ತಿ ಮುಕ್ತಿ ಮದವಿಯಾಗಿ ಭಕ್ತಿ ಹಾಡಿಯ ಬೇಕ ಕಡೆ ಇದರ ರೇತೆ ಹೆಂಗ ಅತೆ ಗೋರೋ ಶಿಷ್ಯರ ಭಕ್ತಿ ಮಾಂಗ್ಯಾಗ ರತ್ನಂಗ ಬೆಲೆ ಆಗತಾತೆ ಗುರವಿನ ಗುರತ ಹೆಡದವನೆ ಭಕ್ತ ಅವನೆ ಆಗಮ ಮುಕ್ತ ಸೃಷ್ಟಿ ದೊಳಗ ನಮ್ಮ ಸೇರ ಗೋರ ಗ್ರಾಮ ಶ್ರುತಿ ಸಾರತತೆ ಸೃಷ್ಟಿದೊಳಗ ನಮ್ಮ ಸೇರ ಗೋರ ಗ್ರಾಮ ಶ್ರುತಿ ಸಾರತತೆ ಕಲ್ಲ ಶರಣ ಸಿದ್ಧ ಬಲ್ಲ ಸದ್ಗುರು ನಿಮ್ಮನ್ನ ಕೇಳಿದರೇತೆ ಬಾಂದ್ರ ಹೇಳಿ ಕೊಡರೆ ರೇತೆ ಆಗದಿದ್ರ ಯಾಕ ಗ್ವಾತೆ ಕೊಡತೆ ಗುರವಿನ ಗುರತ ಹೇಳದವನೆ ಭಕ್ತ ಅವನೆ ಆಗವ ಮುಕ್ತ ಗುರವಿನ ಗುರತ ಹೇಳದವನೆ ಭಕ್ತ ಅವನೆ ಆಗವ ಮುಕ್ತ ಕವಿನ ಗುರತ ಹಿಡದವನೆ ಭಕ್ತ ಅವನೇ ಆಗಮ ಮುಕ್ತ ಹೇಳ್ತಿನ ತೋರ್ತಾ ಚಮತ್ಕಾರಿ ಕಮಾತ ಹೇಳ್ತಿನ ತೋರ್ತಾ ಚಮತ್ಕಾರಿ ಕಮಾತ ಅರಿಯದವಗ ಬಾಲಗುಮ್ಮ ಬೆತ್ತೋ ಆರತ ಹೇಳ್ತಿನ ತುರ್ತಾ ಚಮತ್ಕಾರಿ ಕಮಾತ ಹೇಳ್ತಿನ ತುರ್ತಾ ಚಮತ್ಕಾರಿ ಕಮಾತ ಅರಿಯದವಗ ಬಾಲಗುಮ್ಮ ಬೆತ್ತೋ ಆರತ ಕುರುಡವ ಬಕುಬೇದಿಂದ ಶಾಸ್ತ್ರ ಓದಿ ಹೇಳತಿದ್ದ ಕೂಬೇಗಿಂದ ಶಾಸ್ತ್ರ ಓದಿ ಹೇಳ್ತಿದ್ದ ಕಿವಿಯನಿಲ್ಲ ಕಿವಿಯಾನಿಲ್ಲ ಕೆವಡ ಕೇಳಿ ಬ್ಯಾರತ ಹೇಳ್ತಿನ ತುರತ ಚಮತ್ಕಾರಿ ಕಮಾತ ಹೇಳ್ತಿನ ತುರತ ಚಮತ್ಕಾರಿ ಕಮಾತ ಅರಿದವರಿಗೆ ಬಾಳ ಗುಮ್ಮ ಬಿಳ್ತೋ ಅರತ ಮೋಕವ ಬಕೋಂತ ರಾಗ ಮಾಡತಿದ್ದೋ ನಗತ ಮೋಕವ ಬಕೋಂತ ರಾಗ ಮಾಡತಿದ್ದೋ ನಗತ ಅವನ ಮಾತ ಕೇಳಿದರ ಜನ ಕಾಮ್ರೋತ ಮೋಕವ ಬಕೋಂತ ರಾಗ ಮಾಡತಿದ್ದೋ ನಗತ ಮೋಕವ ಬಕೋಂತ ರಾಗ ಮಾಡತಿದ್ದೋ ನಗತ ಅವನ ಮಾತ ಕೇಳಿದರೆ ಜನಕ ಅಮೃತ ಕೈಯ ಇಲ್ಲದ ಮನುಷ್ಯ ಮತ್ತ ತಬಲ ಬಾರಿಸತಿದ್ದೋ ಗತ್ತ ಕೈಯ ಇಲ್ಲದ ಮನುಷ್ಯ ಮತ್ತ ತಬಲ ಬಾರಿಸತಿದ್ದೋ ಗತ್ತ ದೊಕ್ಕ ಇಲ್ಲ ದೊಕ್ಕ ಇಲ್ಲ ಕೇಳಿಕೊಂತ ಎಲ್ಲ ದುಃಖ ಇಲ್ಲ ಕೇಳಿಕೊಂತ ಅಳತ ಖುಷಿಯಾನಿಲ್ಲ ಖುಷಿಯಾನಿಲ್ಲ ಕುಬೇದಿಂದ ಒಬ್ಬ ನಗತ ಹೇಳ್ತಿನ ತುರತ ಚಮತ್ಕಾರಿ ಕಮಾತ ಹೇಳ್ತಿನ ತುರತ ಚಮತ್ಕಾರಿ ಕಮಾತ ಅರಿದವ್ರಿಗೆ ಬಾಳ ಗುಮ್ಮ ಬಿತ್ತೋ ಅರತ ಕಾಲ ಇಲ್ಲದ ಮನುಷ್ಯ ಒಬ್ಬ ಬಾಲ ಕೊಬೇದಿಂದ ಕೊನದ ಕಾಲ ಇಲ್ಲದ ಮನುಷ್ಯ ಒಬ್ಬ ಬಾಲ ಕೊಬೇದಿಂದ ಕೊನದ ದಯ ಇಲ್ಲದ ಮನುಷ್ಯ ಒಬ್ಬ ಗೋನ ಹಾಕತೆದ ಕಾಲ ಇಲ್ಲದ ಮನುಷ್ಯ ಒಬ್ಬ ಬಾಳ ಕುಬೇದಿಂದ ಕುಣದ ಕಾಲ ಇಲ್ಲದ ಮನುಷ್ಯ ತುಗರು ಹಿಂದಿನ ಕೋನ ಸೈ ತುಗರು ಹಿಂದಿನ ಕೋನ ಪೂರ್ವದಲ್ಲಿ ನಾನೇ ಭಗವಾನ ಸೈತವರು ಹಿಂದಿನ ಕೋಣ ಸೈತವರು ಹಿಂದಿನ ಕೋಣ ಪೂರ್ವದ